ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ ಸಿ ಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ ಸಿ ಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ ಸಿ ಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ ಪಿ ಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ ಸಿ ಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರೇ ನಮಸ್ಕಾರ. ನಮಸ್ಕಾರ. ಜೂನ್ 21 ಬಹುಶಃ ಎಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಇರುವಂತಹ ದಿವಸ ಬಂದೇ ಬಿಟ್ಟಿದೆ. ಹೌದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತದ ಒಂದು ವಿಶೇಷವಾದಂತಹ ಕೊಡುಗೆ ಯೋಗ ಎನ್ನುವಂತಹದ್ದು. ವಿಶೇಷವಾಗಿ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ, ಅದು ಮೈಸೂರಿನಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಜರುಗುವುದಕ್ಕೆ ಇದೆ. ಪ್ರಧಾನಮಂತ್ರಿಯವರು ಮುಖತಃ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ನಡೀತಾ ಇದೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡಿ. ಈ ವರ್ಷ ಕರ್ನಾಟಕದಲ್ಲಿಯೇ ನಮ್ಮ ರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ನಡೀತಾ ಇರುವುದರಿಂದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಮಹತ್ವಗಳು ಈ ಸಲ ಬಂದಿದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಈಗ ಸರ್ಕಾರದ ನಿರ್ದೇಶನ ಏನಿತ್ತು ಅಂತ ಹೇಳಿದರೆ, ಜಿಲ್ಲೆಯ ಪಾರಂಪರಿಕ ತಾಣಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 3 ಜಾಗಗಳಲ್ಲಿ ಮಾಡಬೇಕು ಅಂತ. ಯಾಕಂತ ಹೇಳಿದರೆ ಇಡೀ ದೇಶದಾದ್ಯಂತ ಈ ವರ್ಷ ನಮ್ಮ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಆಗಿರೋದ್ರಿಂದ 75 ಕಡೆಗಳನ್ನು ಪಾರಂಪರಿಕ ತಾಣಗಳನ್ನು ಗುರುತಿಸಿ ಅಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿಯೂ ಕೂಡ 75 ಪಾರಂಪರಿಕ ತಾಣಗಳನ್ನು ಗುರುತಿಸಿ ಅಲ್ಲಿ ಮಾಡಬೇಕು ಅಂತ ನಿರ್ದೇಶನ ಇದೆ. ಈಗ ನಮ್ಮಲ್ಲಿ, ನಮ್ಮ ಜಿಲ್ಲೆಯ ವಾತಾವರಣವನ್ನು ನೋಡುವಾಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಜೂನಲ್ಲಿ ಯೂಶ್ವಲಿ ಮಳೆಗಾಲ ಇರ್ತದೆ. ಮಳೆಗಾಲದಲ್ಲಿ ಹೊರಾಂಗಣದಲ್ಲಿ ಈ ಯೋಗ ಕಾರ್ಯಕ್ರಮಗಳನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು 3 ಪಾರಂಪರಿಕ ತಾಣಗಳನ್ನು ಯಾವುದನ್ನು ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿದ್ದೇವೆ ಅಂತ ಹೇಳಿದರೆ, ಒಂದು ನಮ್ಮ ಮಂಗಳೂರಲ್ಲಿ ಸುಲ್ತಾನ್ ಬತ್ತೇರಿ, ಎರಡನೇದಾಗಿ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿ, ಮೂರನೇದಾಗಿ ಸುಳ್ಯದಲ್ಲಿ ಚೆನ್ನಕೇಶವ ದೇವಸ್ಥಾನ. ಈ 3 ಕಡೆಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮಳೆಗಾಲ ಇನ್ ಕೇಸ್ ಮಳೆ ಬಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಸ್ಥಳಗಳನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೀವಿ. ಈಗ ಮಂಗಳೂರಲ್ಲಿ ಈ ಕಾರ್ಯಕ್ರಮ, ನಮ್ಮ ಜಿಲ್ಲಾಡಳಿತದ ಮುಖ್ಯ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನಡೀತದೆ. ಸುಳ್ಳ್ಯದ ಕಾರ್ಯಕ್ರಮ ಚೆನ್ನಪ್ಪ ಕೇಶವ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ KVG ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಗಣದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಮೂಡುಬಿದ್ರೆಯಲ್ಲಿರ್ತಕ್ಕಂತಹ ಹತ್ತಿರದಲ್ಲಿರುವಂತಹ ಆಳ್ವಾಸ್ ನುಡಿಸಿರಿ ವೇದಿಕೆಯಲ್ಲಿ ನಡೀಲಿಕ್ಕೆ ಇದೆ. ಈ ವರ್ಷ ನಾವು ಕಳೆದ 1 ತಿಂಗಳಿಂದ ಇದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿರುವಂತಹ ವಿವಿಧ ಯೋಗ ಸಂಘಟನೆಗಳು, ಇಲ್ಲಿ 14 ಆಯುಷ್ ಕಾಲೇಜುಗಳಿದೆ, ಆಯುಷ್ ಕಾಲೇಜುಗಳು ಮತ್ತು ಈ ವರ್ಷದ್ದು ಸರ್ಕಾರದ ನಿರ್ದೇಶನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ NCC ತಂಡಗಳು, NSS ತಂಡಗಳು, ಇವರನ್ನೆಲ್ಲ ಸೇರಿಸಿ ನಮ್ಮ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಜಿಲ್ಲೆಯಾದ್ಯಂತ ಸಾಧಾರಣ 136 ಕೇಂದ್ರಗಳಲ್ಲಿ ಸಾಧಾರಣ 50,000 ಜನರಿಗೆ ಇದರ ತರಬೇತಿಯನ್ನು ಕಳೆದ 15 ದಿವಸದಿಂದ ಎಲ್ಲ ನಮ್ಮ ಕಾಲೇಜಿನವರು, ಯೋಗ ಸಂಘಟನೆಯವರು ನೀಡ್ತಾ ಇದ್ದಾರೆ. ಈಗ ನಾಳೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಈ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಮತ್ತು ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಜಿಲ್ಲಾಡಳಿತ ಇದರೆಲ್ಲ ಮುಖಾಂತರ ಸುಮಾರು 100,00,000 ಜನರನ್ನು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ. ಈ ರೀತಿಯಾಗಿ ನಾವು ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳು ಯಾವ ಅವಧಿಯಲ್ಲಿ ನಡೆಯುವಂತಹದ್ದು? ಈಗ ಕಾರ್ಯಕ್ರಮಗಳು ಹೆಚ್ಚಾಗಿ ಬೆಳಗಿನ ಜಾವದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಮೂಡುಬಿದ್ರೆಯಲ್ಲಿ 6:30 to 7:30 ತನಕ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಸುಳ್ಯ ಮತ್ತು ಮಂಗಳೂರಿನಲ್ಲಿ 8:00 to 9:00 ತನಕ. ಇದು ಈ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತ ನಮ್ಮ ಆಯುಷ್ ಮಂತ್ರಾಲಯದಿಂದ ಇದೆ. ಇದೇ ಯೋಗಾಸನಗಳನ್ನು ಮಾಡಬೇಕು ಅಂತ. ಇದಕ್ಕೆ ಸುಮಾರು ಒಂದು 45 ನಿಮಿಷಗಳು ತಗಲ್ತದೆ. ಸೊ ಈ ಸಾಧಾರಣ 1 ಗಂಟೆ ಕಾರ್ಯಕ್ರಮ ಇರ್ತದೆ. ಇಲ್ಲಿ ನಾವು ಸ್ವಲ್ಪ 8 ಗಂಟೆಗೆ ಈ ಕಾರ್ಯಕ್ರಮಗಳನ್ನು ಯಾಕೆ ಇಟ್ಕೊಂಡಿದ್ದು ಅಂತ ಹೇಳಿದರೆ, 1 ಬೆಳಗಿನ ಜಾವ, 2 ಈ ಮಳೆಗಾಲ, ಈ ಎಲ್ಲ ಇದನ್ನು ದೂರದೃಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರವನ್ನು ನಾವು ಅದನ್ನು ಆಯೋಜನೆ ಮಾಡಿದ್ದೇವೆ. ಯಾವ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಯೋಗಾಸನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಿದ್ರೆ ವ್ಯಕ್ತಿಗತವಾಗಿ? ವ್ಯಕ್ತಿಗತವಾಗಿ ಅಂತ ಹೇಳಿದರೆ, ಈಗ ಈ ಯೋಗಾಸನಗಳಲ್ಲಿ ಎಲ್ಲ ಹೆಚ್ಚಿನದ ಎಲ್ಲ ಯೋಗ ಭಂಗಿಗಳಿದೆ, ಯೋಗ ಆಸನಗಳಿದೆ. ಸಾಧಾರಣ ಸಾಮಾನ್ಯ ಮನುಷ್ಯರಿಗೂ ಆಗುವಂತಹ ಸರಳವಾದಂತಹ ಸುಖವಾಗಿ ಮಾಡಬಹುದಾದಂತಹ ಆಸನಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಆಯುಷ್ ಮಂತ್ರಾಲಯದಿಂದ. ಆದರೂ ಕೂಡ ಏಕಾಏಕಿ ಒಂದೇ ಯಾವುದೇ ಪೂರ್ವ ಸಿದ್ಧತೆಗಳಿಲ್ಲದೆ ಈ ಯೋಗಾಸನಗಳನ್ನು ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ಕೂಡ ನೀಡುವುದಿಲ್ಲ. ಅಲ್ಲದೆ ನಮ್ಮ ಈಗ ಸಣ್ಣ ಮಕ್ಕಳಿಂದ ಹಿರಿಯರಿರ್ಬೋದು, ಎಲ್ಲ ವಯಸ್ಸಿನವರು ಕೂಡ ಈ ಯೋಗಾಸನವನ್ನು ಮಾಡಲಿಕ್ಕೆ ಆಸಕ್ತರಾಗಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಬಾಡಿ ಬೆಂಡ್ ಆಗಬೇಕಾಗ್ತದೆ. ಸೊ ಅದಕ್ಕೆ ಬೇಕಾಗಿ ಒಂದು 15 ದಿವಸಗಳ ಈ ತರಬೇತಿಯ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ರೀತಿಯಲ್ಲಿ ನಾವೆಲ್ಲರಿಗೂ ಕೂಡ ತರಬೇತಿಯನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ಯೋಗಾಸನದಲ್ಲಿ ನೇರವಾಗಿ ಪಾಲ್ಗೊಳ್ಳುವುದರ ಜೊತೆಗೆ ನೋಡೋದಕ್ಕೂ ಕೂಡ ಜನರು ಬರಬಹುದು? ಖಂಡಿತವಾಗಿಯೂ. ಈಗ ನಮ್ಮ ಇಲ್ಲಿ ಪುರಭವನದಲ್ಲಿ ಸಾಧಾರಣ 300 ಜನರಿಗೆ ಅಲ್ಲಿ ಯೋಗಾಸನ ಮಾಡುವಂತಹ ವ್ಯವಸ್ಥೆಗಳಿದೆ. ಆದರೆ ಈಗ ನಮ್ಮ ನಿರೀಕ್ಷೆಯಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು 600-700 ಜನ ಸೇರಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಅಂದರೆ ವಿವಿಧ ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಏನು ಮಾಡಿದ್ದೇವೆ, ಅಲ್ಲಿ ಅದಕ್ಕಿಂತ ಜಾಸ್ತಿ ಜನಗಳನ್ನು ಸೇರದ ಹಾಗೆ, ಮತ್ತೊಂದು ಈ ಮಳೆಗಾಲದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ನಮ್ಮ ಎಲ್ಲ ಸಂಸ್ಥೆಗಳಿಂದಲೂ ಕೂಡ ಇಷ್ಟಿಷ್ಟೇ ಜನ, ಒಂದು ನಿಗದಿತ ಜನರನ್ನು ಇಲ್ಲಿ ಪಾಲ್ಗೊಳ್ಳುವ ಹಾಗೆ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಖಾಸಗಿ ವಾಹಿನಿಯಲ್ಲಿ ಏನಾದರೂ ನೇರ ಪ್ರಸಾರ ಉಂಟಾ? ನಾಳೆ ಖಾಸಗಿ ವಾಹಿನಿಯಲ್ಲಿ ಅಂತ ಹೇಳಿದರೆ, ಈಗ ನಮ್ಮೆಲ್ಲ ಮೀಡಿಯಾ ಇವರಿಗೂ ಕೂಡ ನಮ್ಮ ಜಿಲ್ಲಾಡಳಿತದಿಂದ ನಿರ್ದೇಶನಗಳು ಹೋಗಿದೆ. ಹಾಗಾಗಿ ಇಷ್ಟ ತನಕ ನಮ್ಮ ನೇರ ಪ್ರಸಾರದ ಏನೂ ಸಿದ್ಧತೆಗಳಿಲ್ಲ. ಯಾಕಂತೇಳಿದರೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇರೋದ್ರಿಂದ, ಪ್ರಧಾನಮಂತ್ರಿಗಳಿರೋದ್ರಿಂದ ಹೆಚ್ಚಿನ ಫೋಕಸ್ ಅಲ್ಲಿಗೆ ಹೋಗ್ತದೆ. ಸೊ ಹಾಗಾಗಿ ನಾವು ಆ ಥರ ಡೈರೆಕ್ಟ್ ಲೈವ್ ಟೆಲಿಕಾಸ್ಟ್ ಇದು ವ್ಯವಸ್ಥೆ ಮಾಡಲಿಲ್ಲ. ಆಮೇಲೆ ಈ ಯೋಗಾಸನದ ನಿರಂತರತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು, 1 ದಿವಸಕ್ಕೆ ಆಚರಣೆ ಮುಗಿಬಾರ್ದು, ಇಡೀ ವರ್ಷ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಷಯ? ಖಂಡಿತವಾಗಿ. ಯೋಗ ಅಂತ ಹೇಳಿದರೆ, ಈ ಯೋಗ ದಿನಾಚರಣೆ ಅಂತ ಒಂದು ಹೇಳಿದರೆ, ಈಗ 175 ರಾಷ್ಟ್ರಗಳು ಕೂಡ ನಮ್ಮ ಈ ಯೋಗ ದಿನಾಚರಣೆಗೆ ಮಾನ್ಯತೆಯನ್ನು ನೀಡಿ, ಕಳೆದ 8 ವರ್ಷಗಳ ಹಿಂದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು June 21 ಯೋಗ ದಿನ ಅಂತ ಹೇಳಿ ನಮಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಈ ಯೋಗಕ್ಕೆ ತೆಗೆಸಿಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಮೂಲಕ? ಹೌದು, ವಿಶ್ವಸಂಸ್ಥೆ ಮೂಲಕ ನಮಗೆ ಮಾನ್ಯತೆಯನ್ನು ಪಡೆದಿದೆ. ಈ ಯೋಗ ಅಂತ ಹೇಳಿದರೆ, ಪುರಾತನವಾಗಿ 1000 ವರ್ಷಗಳಿಂದ ನಮ್ಮ ಭಾರತೀಯ ಒಂದು ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾಗಿ ನಮ್ಮ ಹಿರಿಯರು, ಪೂರ್ವಜರು ಎಲ್ಲರೂ ಈ ಒಂದು ಆಸನಗಳನ್ನು ಮಾಡ್ತಾ ಇದ್ರು. ಇದು ಒಂದು ತರವಾದಂತಹ ಎಕ್ಸಸೈಸ್ ಅಂತ ಕೂಡ ಹೇಳ್ಬೋದು. ಯೋಗದಿಂದ ಏನಾಗ್ತದೆ ಅಂತ ಹೇಳಿದರೆ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಎರಡೂ ಕೂಡ ನಮ್ಮ ಮನಸ್ಸು ಕೂಡ ಅದರಿಂದ ಪ್ರಫುಲ್ಲಿತವಾಗ್ತದೆ. ಅದೇ ರೀತಿ ನಮ್ಮ ಶಾರೀರಕ್ಕೂ ಕೂಡ ಇದರಿಂದ ತುಂಬ ಉಪಯೋಗಗಳಿದೆ. ಈಗ ನೀವು ಕೇಳ್ತಾ ಇರ್ಬೋದು, ಎಲ್ಲ ನಮ್ಮ ಆಧುನಿಕ ವೈದ್ಯರು ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ, ನೀವು ಯೋಗ ಮಾಡಿ, ನೀವು ಡಯಾಬಿಟೀಸಿಗೆ ಬೇಕಾಗಿ ಯೋಗ ಮಾಡಿ, ನೀವು ಹೈಪರ್ಟೆನ್ಷನ್ಗೆ ಬೇಕಾಗಿ ಯೋಗ ಮಾಡಿ ಅಂತ. ಸೊ ನಮ್ಮ ಮನಸ್ಸು ಎಲ್ಲ ರೋಗಗಳಿಗೂ ಕೂಡ ಮುಖ್ಯವಾದಂತಹ ಕಾರಣ ಮನಸ್ಸಾಗಿರ್ತದೆ. ಅದೇ ರೀತಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನಮಗೆ ಇದರಿಂದ ಆರೋಗ್ಯ ಲಭಿಸುವುದರಿಂದ ನಿರಂತರವಾಗಿ ಈ ಯೋಗಾಸನವನ್ನು ಮಾಡೋದು ಒಳ್ಳೆಯದು. ಯಾಕಂತೇಳಿದರೆ, 1 ದಿವಸ ಮಾಡೋದರಿಂದ ಇದರಿಂದ ಏನೂ ಲಾಭ ಆಗೋದಿಲ್ಲ. ನಿರಂತರವಾಗಿ ನಾವು ಇದನ್ನು ದಿವಸ ನಮಗೆ ಒಂದು ಸರಳವಾದಂತಹ ಸುಖವಾಗಿ ಮಾಡಬಹುದಾದಂತಹ ಆಸನಗಳನ್ನು ಮಾಡಬಹುದು. ವಿದ್ಯಾರ್ಥಿ ಜೀವನದಲ್ಲಾಗಬಹುದು ಅಥವಾ ಶಾಲಾ ಪಠ್ಯಗಳಲ್ಲಾಗಬಹುದು ಈ ಯೋಗಾಸನವನ್ನು ಸೇರ್ಪಡೆಗೊಳಿಸಲಾಗಿದೆಯಾ? ಹೌದು, ಕೆಲವು ಕಡೆಗಳಲ್ಲಿ ಈ ಯೋಗಾಭ್ಯಾಸವನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಲಾಗಿದೆ. ಮತ್ತು ಈಗ ಏನಾಗಿದೆ ಅಂತ ಹೇಳಿದರೆ, ಈ PT ಪಿರಿಯಡ್ ಇರ್ತದೆ ನಮ್ಮ ಎಲ್ಲದರಲ್ಲೂ ಕೂಡ, ಈ PT ಪಿರಿಯಡಲ್ಲಿ ಯೋಗವನ್ನು ಕೂಡ ಒನ್ ಆಫ್ ದಿ ಇದು ಅಂತ ಫಿಸಿಕಲ್ ಟ್ರೈನಿಂಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ, ನಮ್ಮ ರಾಜ್ಯದಲ್ಲೇ ಈ ಸಲ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀಲಿಕ್ಕೆ ಇರುವುದರಿಂದ

ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಆದದ್ದು. ನಾನು ದುಡ್ಡು ಕಂತು ಇದು ಮಾಡಿದ್ದೇನೆ, ಆದರೂ ನನಗೆ ಲಾಭ ಆದ್ದು ಗ್ರಾಮಾಭಿವೃದ್ಧಿ ಯೋಜನೆ. ಅದರಿಂದಾಗಿ ಬೇರೆ ಏನು ನೀವು ಅದಕ್ಕೆ ಅದರ ಜೊತೆ ಸೇರಿದ್ರಿಂದ ಕಲ್ತ್ರಿ? ಯೋಜನೆಯಲ್ಲಿ ಜಾಸ್ತಿ ಮೀಟಿಂಗ್ ಇದ್ದರೆ ಹೋಗ್ತೇನೆ ಸರ್. ನಂತರ ನನ್ನನ್ನು ಒಕ್ಕೂಟ ಅಧ್ಯಕ್ಷ ಮಾಡಿದ್ರು. ಅಲ್ಲೆಲ್ಲ ನಾನು ಈ ಒಕ್ಕೂಟ ಅಧ್ಯಕ್ಷ ಇರುವಾಗ ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ದೆ, ಅಲ್ಲೆಲ್ಲ ನನಗೆ ಗೊತ್ತಾಗ್ತಿತ್ತು. ಹಾಗೆ ಹೌದು ಸರ್. ಆದ್ದರಿಂದ ನಿಮಗೆ ಈ ಎಲ್ಲ ನಿಮ್ಮ ಬೆಳವಣಿಗೆಗೆ ಸ್ವಲ್ಪ ಮಟ್ಟಿಗೆ ಕಾರಣ ಸರ್ ಅಲ್ವಾ? ಹೌದು. ಇನ್ನು ಮುಂದೆ ಏನಾದರೂ ಮಾಡಬೇಕು ಅಂತ ಉಂಟಾ ಈ ನಿಮ್ಮ ಯೋಜನೆಯಲ್ಲಿ? ಇನ್ನು ಇಲ್ಲ ಸರ್, ಇದ್ದದನ್ನು ಸರಿಯಾಗಿ ನೋಡಿಕೊಳ್ಳೋದು, ಇದ್ದದನ್ನು ಸರಿಯಾಗಿ ನೋಡಿಕೊಳ್ಬೇಕು. ಹೌದು ಹೌದು ಸರ್. ಈಗ ಹೊಸ ಕೃಷಿ ಯಾವುದು ಮಾಡಬೇಕು ಅಂತ ಇಲ್ಲ, ಮಾಡಲಿಕ್ಕಿಲ್ಲ, ಮಾಡಲಿಕ್ಕಿಲ್ಲ. ಇರುವ ಕಳೆದ ವರ್ಷ ಒಂದು 50 ಗಿಡ ನೆಟ್ಟಿದ್ದೇನೆ. ಅದು ಗುಡ್ಡ ಇತ್ತು, ಗುಡ್ಡವನ್ನು ಸಮತಟ್ಟು ಮಾಡಿ ನಂತರ ಒಂದು ಮನೆ ಕಟ್ಟಬೇಕು ಅಂತ ಮಾಡಿ ಇಟ್ಟಿದ್ದೇನೆ. ಅದೊಂದು ಕಟ್ಟಲಿಕ್ಕುಂಟು, ಕಟ್ಟಲಿಕ್ಕುಂಟು. ಹೌದು, ಅದು ನಿಮ್ಮ ಇನ್ನು ಮುಂದಿನ ಯೋಜನೆ. ಒಳ್ಳೆಯದು ಗಿರೀಶ್ ಗೌಡ್ರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ನೀವು ಮಾತಾಡಿದ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನಿಡ್ಲೆಯ ಗಿರೀಶ್ ಗೌಡ ಅವರ ಸಮಗ್ರ ಕೃಷಿ ಅನುಭವವನ್ನು ಕೇಳಿದಿರಿ. ಈಗ ಕೊಳ್ನಾಡು ಮುಲ್ಕಿಯ ಜಯಶೆಟ್ಟಿಯವರ ಭತ್ತದ ಕೃಷಿ ಅನುಭವವನ್ನು ಕೇಳೋಣ. ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಕೊಳ್ನಾಡು ಮುಲ್ಕಿಯ ಜಯಶೆಟ್ಟಿಯವರು. ಪಾರಂಪರಿಕವಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಕಾಸರಗೋಡಲ್ಲಿ ಇರುವಂತಹ ಭತ್ತದ ಕೃಷಿ ಅದೇನು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ, ಅದನ್ನು ಜೊತೆಗೆ ದ್ವಿದಳ ಧಾನ್ಯಗಳ ಬೆಳೆಯಾದಂಥ ಉದ್ದು ಹೆಸರು ಇವುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಅವರು ಮೊದಲಿಂದಲೂ ಕೂಡ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿಕೊಂಡು ಬಂದವರು, ಹಳೆಯ ಕೃಷಿ ಪದ್ಧತಿಯನ್ನು ಕೂಡ ಮಾಡಿಕೊಂಡು ಬಂದವರು. ಅದರ ಜೊತೆ ಅವರು ಮುಡಿಕಟ್ಟುವುದರಲ್ಲಿ ಕೂಡ ಬಹಳ ಹೆಸರುವಾಸಿಯಾದಂಥವರು. ಅವರನ್ನು ನಾವೀಗ ಮಾತಾಡಿಸುವ. ನಮಸ್ಕಾರ ಜಯಶೆಟ್ರೆ. ನಮಸ್ಕಾರ. ಈಗ ಈ ಭತ್ತದ ಬೆಳೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲೆಲ್ಲ ಬಹಳ ಕಡಿಮೆ ಆಗ್ತಾ ಉಂಟು. ಈ ಭತ್ತದ ಬೆಳೆ ಕಡಿಮೆ ಆಗಲಿಕ್ಕೆ ತುಂಬ ಕಾರಣಗಳುಂಟು, ಅದರ ವಿಷಯ ಬೇರೆ. ಅದು ನೀವು ಹಿಂದಿಂದ ಯಾವ್ಯಾವ ಭತ್ತದ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ರಿ, ಈಗ ಯಾವ ಬೆಳೆಯನ್ನೆಲ್ಲ ಮಾಡ್ತೀವಿ? ದುಂಬು, ಗುಡ್ಡು, ಸಣ್ಣ ಒಂದು ಎಮ್ ಟಿ ಪೂರ ಬಿದ್ದೆತ್ತೇನೆ. ಅವು ಗುಡ್ಡು ಸಣ್ಣ ಬೊಲ್ಲ ಭತ್ತಿಂದ ಮಗರಿಂದ ಕೊಯ್ಯಾರದಿಕ್ಕೊಂತೀವಿ. ಅವು ಮಲ್ಲಗೆ ಯಾಪಿನಿ ಅವು ಬುಡಿ ಐದು ಪಕ್ಕ ಪಾಲ್ಗುಣ ಭದ್ರ ಕಜಜಯ ಕುಂದುಪುರ ಮಲಪುರ ಮತ್ತೆ ಅಂದ್ರೆ ಹೆಂಗಲ್ಲ ಬೈಲು ಬೊಲ್ಲ ಇತ್ತೆಲ್ಲ ಬೊಲ್ಲನು ಉಂಡೆ ನೀರು ಜಪ್ಪುಜಿ ಸಾಬಿ ತೋಡು ಕೊಯ್ಯರ ಪೂಜೆ ಬೊಕ್ಕ ಒಂಜ ಜನವಲ್ತು ಕೊಯ್ಯಪುಂಡ ಸಂಬಳೊಡಿ ತಾಜು ಇದು ಕಮ್ಮಿ ಪುಂಜೆ ಹೋಗ್ಬಾರ ಪೂಜೆ ದುಂಬುರಾಡು ಸೇರಿ ರಡ್ಡಾಡು ಸೇರಿ ಬಾರ ಅಂತ ಅಂಚಿನ ಕಾಲ ಇಜ್ಜ ಅಂಚ ಮತ್ತೆ ಸಾಗುಲಿ ಬುಡಂದು ಬಿಡಂದೇ ಬೈದಿನಿ ಮಾತೇ ಇರಲ್ಲ ಬೊಕ್ಕ ಹೆಂಗಲ್ಲ ಈ ಮೇ ಬೊಲ್ಲೊಡೆ ಹೋಪಿನಿ ಒಂಜಿ ಒಂಜಿ ವಾರ ರಡ್ಡು ವಾರ ಕುಂತು ಅವು ದುಂಬುಡ್ತೆ ಅಂಚನ ದುಂಬುದಾದ ನಾನೇಜಿಲ್ಲ ನೆಂಕುಲು ಬುಲೇದುಂಜಿ ಅಯ್ಯೋ ಅಜಿಪದಿ ನೋಟು ದಡ್ಪ ಏತು ಬುಲೆ ಅನ್ನೋದಲ್ಲ ಪೂಜೆ ಇತ್ತೆ 25-30 ನೋಟೇ ದೇತ ನಡೋಡು ಅವು ನಂಡ ಬಲ್ಲದ ಬಿಡ್ತೀನಿ ಪೂಜೆ ಆ ನೇಜಿ ದೆಪ್ ಆ ಪಂಜೋದೆ ಇದೇ ಇತ್ತದ ಪಂಜೋದೆ ಪೂಜೆ ಅಂಚಿನ ನೇಜಿ ದೆತ್ತ ನಡ್ತೀನಲ್ಲ ಅವು ಒಂಜಿ 15 ದಿನ ಬಲ್ಲ ತಡೆ ತೊಂತು ಇತ್ತೆ ನೇಜಿ 2 ದಿನ 4 ದಿನಲ್ಲಿ ತಡೆತೀನಿ ಅಪಗ ಇತ್ತಿನ ಆ ಎಲ್ಲಿ ಎಲ್ಲಿ ನಿಕ್ಲೇನ ಊರುತ ಒಂಜಿ ಬುಲೆನೆ ಇತ್ತುಂಡು ಅಂಚಾದ ಅವು ಅಂತೆ ಅವೇನು ಪೂರ ತಡವಂಡ್ರ ಐಕ್ ಸಾಧ್ಯ ಇತ್ತು ಬೊಕ್ಕ ಅವು ಹೆಂಗ ತೋಡು ಪೂರ ಕ್ಲೀನ ಒಂದು ತುಂಡು ನೀರು ಹೋಗಂತು ದೇವಣ್ಣಾಗ ಮಾತೆಲ್ಲ ಕಟ್ಟ ಮುಂಡಿಕ್ಕೆ ಒಯ್ಯಬಾರ್ದು ಅಂತ ಇತ್ತ ಐಕ್ ಹೋಗಿ ಜರಿ ಏರ್ಲ ತೋಡದ ನೀರು ಪೋರೆ ಅಜ್ಜಿ ಅವು ನೀರು ಏರ್ಬಿಟ್ಟು ಬೈಲು ಇಡಿ ಪುಲ್ಲು ಬೈಲು ಹೌದಾನೆ ತೋಡದ ನೀರು ಪುಜ್ಜಿತೆ ಏರ್ ದೆಪ್ಪು ಇರೇರು ಅಂಚ ದುಂಬು ಕಟ್ಟ ಪೂರ ಇತ್ತಂಡ ಕಟ್ಟತ್ತಿನ ಅಲ್ಪ ಅಲ್ಪ ಕಟ್ಟತ್ತಿಂಡು ಬೊಕ್ಕ ನೀರು ಆಜಿ ಬಿಟ್ಟಿಗೆ ಮಾತ್ರ ಆ ಜಾಗದಾಕಲು ಪೊಯ್ಯ ಕಟ್ಟ ಮುಣಿಕೆ ಬಾಡು ಅಂತ ತೆರೆದ ಅಂಚ ನೀರು ಕ್ಲೀನ್ ಆದ ಪೋವಂತು ಇತ್ತೆ ಪೋಪುಜ ಅಂಚ ದೆಪ್ಪ ಇರು ಪೊಯ್ಯೆ ತೆತ್ತಿಂಡು ಕೂಡ ತೀರ್ಥ ದೆಪ್ಪ ಮಿತ್ತವತ್ ಒಂದು ಅಂಚ ಇದೆ ಇರು ಪರ ಕೃಷಿಲ ಮಲ್ತೊಂದಿತ್ತಾರೆ ಇತ್ತೆಲ್ಲ ಮಲ್ತೊಂದಿಲ್ಲ ಬಾರದ ಭತ್ತದ ಇತ್ತೆ ಐಟ್ ಹೊಸ ಹೊಸ ಇರು ಪಂಡರತ ಬೇತೆ ಬೇತೆ ತಳ್ಳಿ ನೀರು ಕಣತ್ತಾರಂದು ಅವು ಒರೋ ಇರು ಅವು ಪರತ್ತು ಬುಡ್ದು ಇಂದು ಮಲ್ಪುನಗ ಇರಕ್ಕೆ ಎಂಚ ತೋಜುಂಡು ನೆಟ್ಟು ಎಂಕಲಿಗೆ ಬುಲೆ ಎಡ್ಡೆ ಬೈದುಂಡು ಎಡ್ಡೆ ಬುಲೆ ಬರ್ತಿತ್ತು ಅವಳು ಒಂಜಿ ಮುಡಿಕ್ ಒಂಜಿ 10 ಮುಡಿ ಹತ್ತಿ 16 ಮುಡಿ 5 ಮಿತ್ತ ಆಪುಜಿ ಅಂಡ ಈಟ್ ಬಾರದು ಜಂಗಳು ಗೌರ್ಮೆಂಟ್ ಈಟೇ ಬಾರದು ಜಾದಾಗ ಗೊಬ್ಬರ ಬೋರ್ತಿಲಕ ಪಾರ್ದ ಐಟೆ ದೇದಿನ ಬುಲೆ ಓಹೋ ದುಂಬುಡ್ತೆ ಹಾಂ ದುಂಬು ಇತ್ತೆ ನೆಕ್ ಗೌರ್ಮೆಂಟ್ ಈಟ್ ಐಕೆ ದಕ್ಕೊಡೆ ಎಂದು ದಕ್ಕೊಡೆ ದಕ್ಕಜಿರ ಬಾರ ಪೂಜೆ ಅವ ಸಿಕ್ಕಿದೆ ಮರದ ಗೋರ್ನೇ ಅವು ಯಾಪ ಕಾಪು ಏಪ ದಕ್ಕುವೆ ಈ ನಡೇ ಉಂತು ಅಂಚ ಪಾಡ್ದು ಪಾಡ್ತು ಅಭ್ಯಾಸ ಆಯ್ನಾತ್ ದುಂಬುಡ್ತೆ ಅಂಚ ಅದು ದುಂಬು ಪಾಡ್ದು ಜ ದುಂಬು ಎಂಗ್ಲೂ ಆ ಮಲ್ಲಿಗೆ ಇಪ್ಪನ ಪಾಡ್ದು ಜ ಐದು ಪಕ್ಕ ಈ ಬಿ ದೇವತಿ ಪಕ್ಕ ಪಾಡೊಂದೆಲ್ಲರು ವಾರ ಪಕ್ಕ ಮಿತ್ತು ಅಂಚ ಪ್ರತಿ ವರ್ಷ ಜಾಸ್ತಿ ಜಾಸ್ತಿ ಜಾಸ್ತಿ ಪಾಡೋಣ ಅಂಚೆ ಪಾಡಂದ ಎಲ್ಲ ಮಲ್ ಪೂಜೆ ಇಂದೇನು ಈರೆಗ ಈ ಕೃಷಿ ವಿಜ್ಞಾನಿಗಳು ಮುಕ್ಕಲುಪುರ ಬತ್ತದೆ ಅಂಚಿನ ಅಂಟಲೈಟ್ ಪಂಟ್ ಕೊಡ್ತೀರಾ ಇದ್ದೀರಾ ವೈದ್ಯರು? ವೈದ್ಯರು ಇರ್ ಎಂಚ ಬಕ ಈ ಇಂಚ ಬುಲೆ ಈ ಜಯ ಎಂದು ಪುರ ಪಾಡು ಒರಿಯರ್ ಮಲ್ತೇರಿ ಮಲ್ತೆ ಅಂಚ ಆತೆ ಬಿತ್ತು ಬೇತ ಹೇಳುದು ಕಂತ ಮಲ್ತ ಮತ್ತೆ ಬುಲೆ ವೈದ್ಯ ಗೋರ್ಪುನ್ ಪಂಡೇರಿ ಅಂಚೆ ಮಲ್ತ. ಇದು ಭಾರತ ಕೃಷಿತ ಬಗ್ಗೆ ಪಂಪಿನ ಅಂಟ ಒಟ್ಟಾರೆ ಅದು ಎಂಚ ಉಂಡಿತ್ತೆ ಇತ್ತೆ ರೇಟ್ ಲಾಯ್ಕುಂಡು ಇತ್ತೆ ಎಡ್ಡೆ ರೇಟ್ ಉಂಡು ಕಜೆ ಜಯಕ್ಕೆ ಮಾತ್ರ ಎಡ್ಡೆ ರೇಟ್ ಬಂಡ ಐಕ್ ಒಂಜೆ ವಿದೇಕು ಇರತ್ತಾಜಿ 27 ರೂಪಾಯಿ ಮುಟ್ಟ ಕಿಲೋ ಕುಪೂರ್ ಉಂಡು ಬಾರಿಗೆ ದುಂಬು ಆತ ರೇಟ್ ತಿಕ್ಕೊಂತು ಇತ್ತೆ ಏಳು ಎಡ್ಡೆ ರೇಟ್ ಉಂಡು ರೇಟ್ ಉಂಟು ಅಂಡ ಅವು ಮಲ್ಪುನಗಲೇ ಕಮ್ಮಿ ಆತೇರು ಅಂದು ತಾರೀಕಲ ಅಂಜನೆ ರೇಟ್ ಉಂಡು ಕಿಲೋಕ್ಕೆ 52 ರೂಪಾಯಿ ಉಂಡು ದುಂಬು ಆತ ರೇಟ್ ಇದ್ದಜ್ಜಿ ನಾಲ್ಕೊಡ್ದು ಮಿತ್ ಬೋತುಜ್ಜಿ ಈ ಸಾರಿ ಎಡ್ಡೆ ರೇಟ್ ಉಂಡು ರೇಟ್ ಉಂಟು ಅಂಡ ಇನ್ನೊಂದು ಲಾಭ ಬರುವ ಲಾಭ ಎಲ್ಲ ಸಾಗುವಲ್ಲಿ ಬರ್ರೆ ಹೆಚ್ಚು ಜನಕುಲ ಸಂಬಳ ಕೊಡುದು ಬರ್ಪುಜಿ ಬರ್ಪುಜಿ ಅರ್ಜಿ ಏಳ್ನೂದು ಪೊಂಜೆಗ ಆಜಿ ಮುದ್ದು ಮಾಡಿದ ಎಂಚ ಬರ್ಪಿನಿ ಅಂಜಂಡ ಈ ಬೇಲೆ ವಾ ಟೈಮ್ ಮಲ್ಪೇರ ಅಂದು ಅವಾಗ ಈರು ಎಂಚ ಮಲ್ತೊಂತುಲ್ಲಾರೆ ಯಾನು ಅದು ಅದಗತ್ತೆ ಇತ್ತೆ ದತ್ತು ಇತ್ತೆ ಯಾನು ಸಾಗಲೇ ಮಲ್ಪುಜಿ ಒಂತೆ ಮಲ್ತೆ ಅಣ್ಣ ಮಲ್ಪುಣಿ ಜಿಂಡ ಹೆಚ್ಚಿ ಅವನ ತೀರುಜಿ ಪ್ರಾಯಲ್ಲಿ ಅದಾಗ ಯಾನು ಕಾಣಲೆ ಬತ್ತನ ಬಯ್ಯ ಮುಟ್ಟ ಯಾನು ಒಂಜಿ ಜನ ಮಲ್ಪುನ ಬದಲು ಯಾನೇ ಮಲ್ತೊಂತೆ ಏರುಪ್ನ ದತ್ತೊಂದು ಆಯ್ತು ಯಾನೇ ದತ್ತೊಂದು ಪೂರಾ ಬೆಲೆ ಮಲ್ತೊಂತೆ ಎಂಗಳು ಕಾಣಲಕ್ಕ ಬಯ ರಾಜಿ ಗಂಡ ಮುಟ್ಟ ಅವೇ ಬೇಲೆ ಅಡಿತ್ತೆ ಪ್ರಾಯ ಅನ್ನತ್ತ ನಾನು ಅದಕ್ಕೆ ಮಲ್ಪರ ಪೂಜೆ ಅಂಚೆ ಇತ್ತೆ ಜೋಕುಲ ಇಟ್ಟು ಮಲ್ಪುಜರು ಎಂಕ ಪಂಜಿ ಹೋಗಲೇ ಮದ್ಮೆ ಆತೇನೆ ಮಲ್ಪುಲ್ಲ ತೆಂಗುಲು ಅಡೇ ಜನ ಅಂಚೆ ಆತೇನೆ ಇತ್ತೆ ಇದೆ ಒಟ್ಟಾರೆ ಅದು ಇತ್ತೆ ಪಂಪಿನ ಅಂಟ ಭಾರತ ಬೇಲೆ ಮಲ್ಪಿನ ಜನಕ್ಕಳು ಅರಿತ್ತ ಬಂಡ ಭತ್ತದ ಬೆನ್ನಿ ಮಲ್ಪಿನ ಕುಲೇರು ಏತು ಉಲ್ಲೇರು ಇತ್ತೆ ಎಂಗಲ ಮೇಟಿದಲ್ಲ ನೂ ದೇರ್ ಪತ್ತು ಜನ ಇಜ್ಜೇರ ಅಂದ ಈ ಮೇಟ್ ಏರಿಯೋಳು ಎಲ್ಲ ಮಲ್ಪಿಜೇರು ಬಯಲು ಬಯಲು ಪಡೀಲಿ ಅಲ್ಪ ಅಲ್ಪ ಒಂಜಿ ಕೊಟ್ಟು ಮಲ್ಪಿರ ಇಜೇರ್ನಕ್ಕಲು ಅಂತ ಮಲ್ಪಿಯರು ಬಯಲು ಅಂತ ಅವು ಮಲ್ಪಿಯರು ಬೊಕ್ಕ ಸಾಗಲ್ದಕ್ಕಲು ಈ ಸ್ವಂತ ಬೆನ್ನಿದಕ್ಕಲು ಎಲ್ಲ ಮಲ್ಪಿಯರು ಇರುದಾದ ಮಲ್ಪರು ಈ ಭತ್ತದ ಬದಲಿಗೆ ಇತ್ತೆ ದಾದಲ್ಲ ಕೈ ಕಡ್ದ ಕುನಾತೆ ಸಾಗೋಲಿ ಮಲ್ಪ ತೀರು ಸಾಗೋಲಿ ಮಲ್ಪರು ತೀರು ಮೋಡ್ ಮುಟ್ಟಲ್ಲ ಮಲ್ದೆ ರಡ್ ಕಂಡ ಅಲ್ಪ ಇಲ್ಲ ಅಲ್ಪದ ಅವು ಇಂಜಿ ನನ್ನ ಬಣ್ಣ ಕಂಡವಂತೆ ಅವ್ರು ರಡ್ ಕಂಡ ಎತ್ತಾರ ಇಜೇರಿನ ಜಾಗ ಸಾಗಲ್ ಮಲ್ಪ ತೀರ್ ತಗ್ಗ ಐಕ್ ಮಲ್ಲ ಮಿಷಿನ್ ಬರ್ಪು ಜಂಚ ಉಂತ ಏನು ಹೋಗಿ ಮೋಡ್ದ ಬಕ್ಕ ಇತ್ತ ಮೆಷಿನ್ ಟೆನಿಕ್ಲು ಅತ್ತ ಇದ ಮುಟ್ಟ ಮಾ ಯಾನ್ ಮಿಷಿನ್ ಅತ್ತ ಜನಟಿಗೆ ಒಯ್ಪಾದೀನಿ ಮೋಡ್ ಮುಟ್ಟಲ್ಲ ಜನಟಿಗೆ ಒಯ್ಪಾದೆ ಇತ್ತೆ ಊರುಟು ಪೂರ ಮೆಷಿನ್ ಬತ್ತಂಡ ಕೊಡಿಗಡೆ ಬೈದನತ್ತ ಬೈದಂಡು ಐಕ್ ಎಂಚ ಇತ್ತೆ ಸಾಗುವಲ್ಲಿ ಇತ್ತ ಜನ ಮಲ್ಪುನಲ್ಲ ಮೆಷಿನ್ ತಲ ಐಟು ಲಾಭ ತೋಜುಂಡು ಲಾಭ ತೋಜುಂಡು ಕಾಪುಂಡು ಬೇಲೆ ಬೇಕಾ ಬೇಕಾ ಬಕ್ಕ ತುಂಬಾ ಜನ ಕನೋಡು ದರ್ಪೋಡು ಐಟು ಮಸ್ತ್ ಬೇಲೆ ನೇನೆ ಅವಳು ಕಂಡೋಡು ನೀರು ಕೊಟ್ಟು ರಾಶಿ ಮಲ್ತಿಂಡು ಆ ಬಾರ್ನ ಕಂತಿಂಡು ಬೈ ಪುನ್ ಕಂಡೋಡು ಬಕ್ಕ ದೆಪ್ಪಲೆಯ ಫಲ ಅಂದು ಅಂಚೆ ಜನ ಬುಡ್ಚೈಕೆ ಹೆಚ್ಚು ಇಜಿನ ಕೊಯ್ಯರ ಜನ ಬೋಡು ಕಟ್ರೆ ಜನ ಬೋಡು ದರ್ಪರೆ ಜನ ಬೋಡು ಐ ಕಂಡ ಮಸ್ತ್ ಜನ ಬೋಡ ಇದೆ ಊರುಡು ಈ ಮೆಷಿನ್ ಕಣತ್ತು ಕೆಲವೇರ ಮಲ್ಪುನ ಏತು ವರ್ಷ ಉಡ್ತು ಇಂಚಿಗ ಒಂಜಿ ಐನಾಜು ವರ್ಷ ಐನಾಜು ವರ್ಷ ಸಾಗಲ ಮಲ್ಪುನ ಕುಳಿತ ಮೆಷಿನೇ ಕನಪಿನಿ ಬಾಡಿಗೆ ಕಡಪಿನ ಗಂಟೆ ಲೆಕ್ಕ ಗಂಟೆ ಲೆಕ್ಕ ಐಕ್ ಸುರುಕೆ ಇತ್ತೆ ಎರು ಎರಟಲ್ಲ ಇಜ್ಜ ಅಂದ ಎರುತ್ತ ಪ್ರಶ್ನೆ ರಡ್ಲ ಕೊಯ್ಪಿನಲ್ಲ ತಪ್ಪನಲ್ಲ ಮೆಷಿನ್ ಮೆಷಿನ್ ಅವು ಬೇತೆ ದಿಕ್ಕಿಟ್ಟು ಕಣತ್ತ ಓಡು ನಿಕ್ಲೆ ಅಂದ ದೂರ ಹೊಡೆದು ಬರ್ಪೋದು ಆಂಧ್ರ ಹೊಡೆದು ಅವರ ಲೈನ್ ಗಡ್ಲೆ ಬರ್ಪೋಣ ಇಂಚಿ ಓಹೋ ಮುಲ್ತು ಬರ್ತೀನಿ ಉಡುಪಿ ಮುಟ್ಟ ಗಾಡಿ ಪೋ ಲೋರ್ ಇಡ್ಪೋ ಅಂದ್ರೆ ಅಲ್ಪ ಅಲ್ಪ ಅಲ್ಪ ಅಲ್ಪ ಉಂತವೇರು ಇಂಚಿ ತರ್ತಾವ ದೂರದನೇ ಬರ್ಪಿನಿ ಅಗಲು ಒಂಜಿ ತಿಂಗಳು ಉಂತೇರು ಬಕ್ಕ ಅಗಲ ಟೈಮ್ ಅವಳು ಕೊಯ್ಯಾರನ್ನ ಮುಲ್ತ ಬುಡಿಯರು ಪೋಯೇರಿ ಅವಂತ ಒಂದೆಲ್ಲ ಪೋಪೇರಿ ಅಗಲು ಉಂತುಜೇರು ಅಂಜ ಈ ಮೂಲು ಕೈತಲಿ ಇರಲ ಮೆಷಿನ್ ಒಂದು ಅಲ್ಪ ಅಲ್ಪ ಒಂದು ಪೂನಾ ಆಡದನ್ನ ಒಂಜಿ ಪಸಿ ಇಡತೆ ಆತೆ ಹೆಚ್ಚೆ ಓಲ್ಲ ಓಲ್ಲ ಒಣ ತಿಕ್ಕು ಜದ ಬೇಳೆ ದಿಕ್ಕ ಕೊಡ್ದ ಐಕ್ಲ ಮೆಷಿನ್ ಕಾಸು ಹಾಪುಂಡು ಅಂಜ ಅವು ಗಂಟೆ ಲೆಕ್ಕದ ಬೇಲೆ ಎಂಗಳು ಅಂದ್ರೆ ಎಂಗಳನ್ನ ಗಂಟೆ ಲೆಕ್ಕ ಕೊರ್ಪಿನಿ ಕೊರ್ಪಿನಿ ಒಂತೆ ಒಂತೆ ಮಲ್ತು ಅಂತ ಮಲ್ತು ಅಂತ ಬುಡು ಅಂತ ಬತ್ತಾರು ಅತ್ತ ಬಾಕಿತ್ತು ನಾವು ಈ ಬೆನ್ನಿತ ಜಾಗಿನ ದಾದ ಮಲ್ಪ ಮಲ್ತೊಂದುಲ್ಲಾರೆ ಅವಿನ ಅಂಚನೆ ಬಿಡ್ತಾರ ಎಂಚ ಎಂಗಲ ಬೈಲನ್ನು ಇಜೇರ್ ಮಲ್ಪೇರು ಎಂಗಲನೆ ಪಾಲ್ದಾನೆ ಎಂಗಲಪುರ ಬೊಕ್ಕ ಬೊಟ್ಟು ಅಂತ ಗದ್ದೆ ಉಂಡು ಖಾಲಿ ಹೌದಲ್ಲ ಮಲ್ದಿಜ ಬೈಲು ಮಲ್ಪುಂಡು ಅಂಚ ಬೊಕ್ಕ ಈ ಬೆನ್ನಿತ ಇಂದು ಆಯ್ ಬೊಕ್ಕ ಇರ್ ಐಟ್ ಆ ಬೇತೆ ಎಂಚಿನ ಅಂಟಲ್ಲ ಬುಲೆ ದುಂಬು ಎರುಪ್ಪುನಾಗ ದತ್ತದು ಉರ್ದು ಪದೆಂಗಿ ಕುಡುಲ ಬಿತ್ತಂತ ಪುಡಿ ಓಡವ ಎಡ್ಡೆ ಮತ್ತೆ ಕುಡು ಬಿತ್ತಂತ ಅವುರೈತವ ಸಮಯ ಅಣುಂತದು ಏರು ಮಲ್ಪೇರು ಐಕಲ ಎಂದುವೆ ಪ್ರಶ್ನೆ ಅಥವಾ ಬೇತೆ ಎಂಚಿನ ಅಂಟಲ್ಲ ಅವುಪುರ ಇಲ್ಲದಕ್ಕೂ ಇಲ್ಲದಕ್ಕೆ ಮಲ್ಪೋಲಿ ಪರಿಪೋಲಿ ಕಣ್ಪೋಲಿ ದರ್ಪೋಲಿ ಐಕ ನಾಳೆ ಈತ ಜನ ಬೋಡು ಅಂದ ಹೆಚ್ಚು ಅವಂತ ಸುಲಭದ ವೇಳೆ ಅವು ಬೊಕ್ಕ ಬುಡ್ನೆದಾಯ ಬುಣ್ಯವನ್ನ ಆಯ್ತು ಪರೇ ಇವಾಗ ಎರು ಪೂರ ಮಾರಿಬೇಕಾಯ್ತು ಒಂದು 10-15 ವರ್ಷ ಅಲ್ಲ ಎರು ಮಾಡ್ದ ಎರು ಇಜ್ಜಿಡೋ ಮಲ್ಪರೇ ಹಾಪುಜಿ ಮಿಷಿನ್ದ ಕಲೆ ಕಾಣೋಳು ಹಾಪುಜಿ ಅವು ಎರು ತಿನ್ನಂಗೆ ಒಂದು ಕಾಲೇನ ಬೈಯರಂತೆ ದತ್ತ ಪುಡಿ ಬಂದು ದುಮ್ಮ ಹಿಂಗಳು ಪುಡಿಕಿಂದ ಎರು ದತ್ತದ ಪುಡಿಕಲ ನೇಜಿಬಾರ್ದು ನೀರೆಲ್ಲ ಬಾರ್ದ ಪುಡಿಕಲ್ಲ ಬಾರ್ದು ಅದು ಎರು ಉಪ್ಪುನ ಮಾತ್ರ ವಾಬೇಲೆಲ್ಲ ವಾ ಟೈಮ್ ಮಲ್ಪಡು ನೇಜಿಬಾವಟ ಪಕ್ಕ ನಮ್ಮ ಎರು ಕೊರೆಯ ದತ್ತ ಕುಡೊಂಜಿ ದಿನ ನೇಜಿಬಾಡಿ ಮಿಷಿನ್ದ ಏನು ಕಾಪೋಡು ಅಂಚೆ ಮತ ಒಂದು ಬಿಡೊಂದೇ ಹತ್ತೀನಿ ಮಾಂತೆರ್ಲ ಇಂಚನೆ ಏತು ಬುಳೆದೆತ್ತೊಂದಿತ್ತಾರ ದುಂಬು ವರ್ಷಕ್ಕೆ ವರ್ಷಕ್ಕೊಂಜಿ ಮುಡಿತ ಲೆಕ್ಕ ಒಂಜಿ 10-30 ಎಕರೆ ಮುಟ್ಟದೆ ಕಿಂಟಾಲ್ ಮುಟ್ಟದೆ ಏನೇಲಿ ಸುಗ್ಗಿ ಕಮ್ಮಿ ಆರ್ದಾಯ್ತ ಸುಗ್ಗಿಲ ಮಲ್ದೆ ಎಂಗಳು ಸುಗ್ಗಿಲ ಮಲ್ತಾರೆ ನೀರದ ವ್ಯವಸ್ಥೆ ನೀರು ಕಟ್ಟಡೇ ಉಂಟು ಎಂಗಲೇ ಅಲ್ಪಲ್ಪಲ್ಪ ಮತ್ತೆ ಕಟ್ಟ ಮಾಡ ಗೌರ್ಮೆಂಟ್ ಒಂದು ಮಲ್ದೇರು ಕಟ್ಟ ಮಾಡಿಯರು ಬಕ್ಕ ಎಂಕುಲು ಜಿಂಡ ಅಲ್ಪಲ್ಪ ತೋಡುಗು ಮತ್ತೆ ಎಲ್ಲೆಲ್ಲಿ ಕಟ್ಟಬಾರದು ಸುಗ್ಗಿ ಫುಲ್ಲು ಸುಗ್ಗಿ ಆತನು ಮುಂತೂದು ಮತ್ತೆ ಆ ತರ ಮುಟ್ಟಲ್ಲ ಸುಗ್ಗಿ ಆತನೇ ಬೈಲೆ ಓಹೋ ಇಡೀ ಬೈಲಿಟ್ಟಿಗೆ ಸುಗ್ಗಿ ಮಾಲು ತೊಂದಿತ್ತಾರೆ ಇತ್ತೆ ಮಲ್ಪುಜ್ಜಿ ಇತ್ತೆ ಅವಲ ಮಲ್ಪುಜ್ಜಿ ಇಂದುಲ ಮಲ್ಪು ಸುಗ್ಗಿ ಸುಗ್ಗಿ ಅಲ್ಪ ಅಲ್ಪ ಅಂತ ಮಲ್ಪೇರು ಏನೇ ಸುಗ್ಗಿದ ಬದಲಿಗೆ ದಾದ ಮಲ್ಪೇರು ಈ ಸುಗ್ಗಿದ ಬದಲು ದಾಲಜ್ಜಿ ಕಂಡ ಪಡೀಲೆ ಕಂಡ ಪಡೀಲೆ ಮಲ್ಪರ ಜಾತಿ ದಾನಿ ಮಲ್ಪರಲ್ಲ ಓಲ ಮಲ್ಪರ ಆಪ್ಜ ನೀರು ಇಲ್ಲ ಇತ್ತೆ ಇತ್ತೆ ಕಮ್ಮಿ ಕಮ್ಮಿ ಆತ ನೀರು ದುಮ್ಮದಲ್ಲಿ ಕೈಜ್ಜಿ ನೀರು ಅಂಚೆ ಅದು ನೀರೆಲ್ಲ ಕಮ್ಮಿ ಆತಂಡ್ ಐತೆ ಕೊಡಿಗಡೆ ಬೋರ್ವೆಲ್ ಬಡ್ಬೇಕು ಆ ತೋಡು ನೀರು ಬರ್ಪಿನ ಬೋರ್ವೆಲ್ ಇಟ್ಟು ನೀರು ಇದೆಯಾ ಗೋರೆಲ್ದಾಗಲೇ ಉಪ್ಪು ಆತ ಎಂಕಲೆಗೆ ಆ ತೋಡು ನೀರು ಬರ್ಮೇಲೆ ಕಮ್ಮಿ ಆಡು ಬೋರ್ವೆಲ್ದ ಎತ್ತಿ ಬುಕ್ಕ ಅಂದ್ರೆ ಅವನ ಆಯ್ಕೆ ಅದಕ್ಕೆ ಕೆದುಕುಲ್ಲ ನೀರು ಪಿದೆ ಬರು ಅಂತ ಆಯ್ಕೆ ಕೈತಾಲು ಬೋರ್ವೆಲ್ ಬಾಡಿ ಅದಕ್ಕೆ ಎತ್ತ ನೀರು ಹೋಯ್ಪು ನಂಜಿಂದ ಸುಗ್ಗಿಗೆ ಈ ತೋಡು ನೀರು ಪಪ್ಪರ ತೊಂದಿತ್ತಲ್ಲ ಇತ್ತೆ ಏ ಪಾಜಿ ಇದ ಮುಟ್ಟಲ್ಲ ನೀರು ಉಪ್ಪನ ತೋಡು ಕೆಲವು ಏ ಪಾಜಿ ಇದನ್ನು ಓಹೋ ಇತ್ತೆ ಡಿಸೆಂಬರ್ ಜನವರಿ ಬರ್ಪುಂಡ ಇತ್ತೆ ಜನವರಿಲಿ ಇಜ್ಜ ತೋಡ್ಲೇ ಇಜ್ಜಿ ತೋಡು ನೀರು ಇಜ್ಜಿ ಅಂಚಾತು ಮಾಂತ ಕೃಷಿಲ ಕಮ್ಮಿ ಕಮ್ಮಿ ಇದು ತರಕಾರಿ ಬುಲೆ ಮಲ್ ತೊಂದುಲ್ಲಾರ ವಾ ವಾ ಬುಲೆ ತರಕಾರಿ ಓ ತರಕಾರಿ ಸುರು ಸುರು ತಾವತೆ ಮಲ್ದೆ ತಾವತೆ ಅಡ್ಡ ಒಂದು ನಾಲೆ ದಾರ ಮಲ್ತೆ ನಾಲ್ ಪುಡಿಯ ತಾವತೆ ದಿಗೊಂದು ಅವು ಬಕ್ಕ ಒಂದು ಬಂಗಾರ ಮಂಡದ್ದು ಬುಡಿಯ ನವಲಿ ಬರ್ತೇನೆ ಇತ್ತೆ ಇಲ್ಲಲ್ಪ ಅಂತೆ ಬದ ಒಂದು ಬೆಂಡೆನ ಬಸಳೆ ಪದಪೆ ಲತ್ತಂಡೆ ನಿಕ್ಲಿಕ್ಕೆ ಬೋರ್ಡ್ ಆಯ್ನ ಮಾತ್ರ ಪೂರ ಎಂಗಲೇ ಬೋರ್ತೀನಿ ಮಲ್ಪುನ ಒಂದು 2-3-4 ತಿಂಗಳು ಎಂಗಲು ಗೊಬ್ಬರ ಮಾಡು ಸರ್ಕಾರ ಗೊಬ್ಬರ ಮಾಡು ಜೈ ಸರ್ಕಾರ ಗೊಬ್ಬರ ತರಕಾರಿ ಏಪಲ್ಲ ದುಮ್ಮುಲ ಅಜ್ಜಿ ಇತ್ತೆ ಅಜ್ಜಿ ಇಲ್ಲದ ಕಿದೆ ಗೊಬ್ಬರನೇ ಮಾಡು ಕಿದೆ ಗೊಬ್ಬರ ಬೆತ್ತದ ಹೌದಾನೆ ಐಕ್ ಒಂದು ಎಡ್ಡೆ ಹತ್ತು ಪೇರು ಅಂಚೆ ಎಡ್ಡೆ ಹತ್ತು ಅಂದು ಅಂಚಾತು ಮಲ್ತಿಜ್ಜೆ ಅಜ್ಜಿ ಇತ್ತೆ ನೀಕ್ಲು ಅವಳು ಎರು ಪೆತ್ತದಲ್ಲ ಅಜ್ಜ ಪೆತ್ತ ಉಂಡು ಪೆತ್ತ ಉಂಡು ಪೆತ್ತದ ಆಯ್ತೇನೆ ಗೊಬ್ಬರ ಗೊಬ್ಬರಕ್ಕೆ ಅವು ಈ ತರಕಾರಿಗೆ ಯಾವ ಉಂಡ ಹಾಂ ತರಕಾರಿ ಯಾವ ಅಂತೆ ಮಲ್ಪನು ಅಂತದಕ್ಕೆ ಹೆಚ್ಚೆ ಮಲ್ಪಿಜೆ ಇತ್ತೆ ಇರ ಹೆಂಚಿನ ತೌತೆ ಒಂದು ಬುಡ್ಡಿಯರತ್ತ ಉದಾಯ ಬುಡ್ನೆ ಬುಡ್ನಿ ಮಣ್ಣು ಬಕ್ಕ ಎಂಗಲೇ ಆಯ್ಕೆ ತೌತೆ ನೀರು ಅಂತ ಕಮ್ಮಿ ಆಂಡು ಒಂದು ದೂರ ಮಲ್ತು ಅಂತೀನಿ ಬಕ್ಕ ನೀರು ಕಮ್ಮಿ ಅನೇಕ ಬುಡಿಯ ಒಟ್ಟ ಈ ಮಾಂತ ಬುಳೆಕ್ ನೀರಿಗೆ ನೀರದ ಒಂದು ವ್ಯವಸ್ಥೆ ಹೆಂಚೆ ಇತ್ತು ನೀರು ಅದಕ್ಕೆ ಈ ತೋಡ್ಲೇಡು ಒಡ್ಡುದು ಆ ತೌತೆಗೆ ತೇತದ್ದು ದೂರ ಮಲ್ತು ಅಂತ ಇತ್ತೆ ಅಂಚಿನ ಜಾಗರು ಇಜ್ಜಿ ನೀರದ ಇತ್ತೆ ಇತ್ತೆ ಇಲ್ಲಲ್ಪ ಒಂಜಿ ರಡ್ಡು ಪಂಪ್ ಎಲ್ಲಿಲ್ಲ ದೀತ ತರಕಾರಿಗೆ ಒಂಜಿ ಆಯ್ತಾನೆ ಪಾಡುವ ನೀರು ತಾರೆಗೆ ತರಕಾರಿ ಅಂಚಾತ ಐಟೇನಾರ ತೊಂದುಂಡು ಇದಕ್ಕೆ ಬೇತೆ ಹೋಗಲ ಬೋರ್ವೆಲ್ ತ ಇಂಚಿನದಾಲ ವ್ಯವಸ್ಥೆ ಇದೆ ಇರ ಮುಡಿಕಟ್ಟುನ ಇಟ್ಟು ಭಾರಿ ಒಂಜಿ ವಿಶೇಷ ಅದು ಐತ ಒಂಜಿ ಪರಿಣಾಮ ಅವು ಐಟ ಒಂಜಿ ವಿಶೇಷ ಎಂಚಾವು ಅವು ಮುಡಿಕಟ್ಟುನ ಬಂಟ ಅವು ದುಮ್ಮು ಮುಡಿ ದಾಯ ಕಟ್ಟೊಂದಿತ್ತೇರು ಪಕ್ಕ ಎಂಚಾವು ಅವು ದುಮ್ಮು ಏರ್ಲ ಏರ್ನ ಅರಿ ಬೋಡ ಬಿತ್ತು ಬೋಡ ತೌಡು ಬೋಡ ಮುಡಿಯೇ ಕಟ್ಟದೀನಿ ಇಂಚ ದಿಂಜ ಅದಿ ತಿಜೇರು ಅವು ದೇವಣ್ಣಗ ಸುರುಟಿ ಅನ ಎಲ್ಲಿಪ್ಪು ನಾನೇ ಅಯ್ಯ ಕೊಂಚ ಕಲ್ಲೇವಡು ಅವಿನ ಸೂಡಿ ಬೈ ಪುಲ್ಲು ದೆತ್ತದು ಅವಿನ ಕಡೆ ಕಟ್ಟದು ಅವಿಂಚ ಕಲ್ಲೇಗು ಬುಡ್ಪಾದು ಅವಿನ ಸರ್ತ ಮಲ್ತದು ಒಂದಂತೆ ಅರಿಬಾರ್ದು ಅವಿನ ಸರಿ ಮಲ್ತಂ ಬೋಡು ಬೊಕ್ಕ ಬಲ್ಲ ಅಪೂರ ಆಯಿ ಬೊಕ್ಕ ಬಲ್ಲ ಸುತ್ತೋಡು ಸುತ್ತ ಆಯ್ ಅವು ಮುಂದೆ ತಾನೆ ಬೈತಾನೆ ಬಲ್ಲ ಬಿಡ್ಪಿನಿ ಬಾರ್ದ ಬಲ್ಲ ಮಲ್ಪಾರ ಆಪನು ಬಾರ್ದಲ್ಲದಲ್ಲ ಹಾಪಣ್ಣು ಇಜಿನ ಬೈತಾಲ ಹಾಪಣ್ಣು ಅವನು ಮರ್ತದ್ದು ಆಯ್ಕೆ ಒಂದು 14-24 ಅಡ್ಡ ಬಲ್ಲ ಬಾಡ್ರೆ ಆಯ್ಕೆ ಬಲ್ಲ ಲೆಕ್ಕ ಉಂಡು 24 ಬಾಡೋಡ ಮಂದಾಂಡ 14 ತೆಲುಪುಡು ಅಂಚೆ ಮಲ್ತಂತ ಅವು ತೆಲುಪುಟಲ ಮಂದಾಂಡಲ್ಲ ಹೆಂಚಿನ ವ್ಯತ್ಯಾಸ ಹೊರಪುಂಡು ಅವು ತೆಲುಪುಡ ಅಂಡ ಆತ ಪೊರ್ಲು ದೊಜ್ಜಿ ಒಂದೋಡ ಅಂತ ಪೊರ್ಲು ದೊಜ್ಜಿ ಮೊನ್ನ ಕೊಡಿಗಡೆ ಬಲ್ಲ ಬರುತ್ತೆ ಒಂದು ಅಲ್ಪ ಅಲ್ಪ ಇತ್ತೆ ಗ್ಯಾಪ್ ಉಪ್ಪುಂಡು ಒಂದು ಗ್ಯಾಪ್ ಅಂತ ಕಮ್ಮಿ ಆಪುಂಡು ದೈ ಮತ್ತೆ ಈ ಬ್ರಹ್ಮಗಲಸು ಐಕ್ ನೆಕ್ಕ ಮಾಡ ಬಲ್ಲ ಜಾಸ್ತಿ ಮಾಡಿದ್ರು ಪೊರ್ಲು ಮಲ್ಪೇರು ಮುಡಿ ಇತ್ತೆ ಮತ್ತೆ ಕೆಲವು ಮುಡಿಗೆ ಬರ್ಪೇರು ಅಂಚೆ ತೆಂಗುಲು ಅಂಚೆ ಪೊರ್ಲು ಮಲ್ಪರ ಬೋತುಜ ನುಂಬುದ ಲೆಕ್ಕ ಅವು ಗಟ್ಟಿ ಹೆಚ್ಚು ಕಮ್ಮಿ ಉಪ್ಪುಂಡ ಈ ಈರು ಬಂಡಿನ ಬಳ್ಳಿ ಹೆಚ್ಚು ಕಮ್ಮಿ ಇಜ್ಜಿ ಇಜ್ಜಿ ಬಳ್ಳಿ ಗಟ್ಟಿಗೆ ಅದಾಲಜ್ಜಿ ಅವು 14 ಗಟ್ಟಿ 24 ಗಟ್ಟಿ ಪೊರ್ಲುಗೆ ಮಾತ್ರ ಮಲ್ಪು ಆತೆ ದುಮ್ಮುದಗಲು ಗೋಂಡಿ ಅರಿದು ಒಂತುಜ್ಜೇರು ಅವು ಕುತ್ತೋಟೋಟು ಬಂಡ ಏಳು ಬಾಣೆ ಅರಿ ಕೊಂಜಿ ಒಡಸ ಬೋಂಡಲ್ಲ ಅದು ಅಲ ಒಂತು ಪುಗಿಯಬೋದ ಇತ್ತದ ಗೋಂಡಿ ಬಂದ ಒಂದು ಸಮಯದಲ್ಲಿ ಅಡಿ ಹೇಗೆಂದು ಅಪ್ಪನಾರಿ ಅಂದು ನೆಲ ದೀಪಿನಿ ಮುಡಿ ಕಟ್ಟು ಮುಡಿ ದಾಯ ಕಟ್ಟುಜ್ಜರು ಇತ್ತ ಮಿಲ್ಲಿರ್ದು ಕಣ್ಪಿನಿ ದೀಪಿನಿ ಗೋಂಡೆ ಮಿಲ್ಲಿರ್ದು ಗೋಂಡೆ ಕಣ್ಪಿನಿ ಅದಕ್ಕೆ ದೀದು ಬಿಡ್ಪಿನಿ ಬೇರೆ ಕಮ್ಮಿ ಅಪ್ಪನತ್ತ ಅಂಚಾದು ಅಬ್ಬಗ ಏತು ಒಂದು ವರ್ಷ ಮುಟ್ಟ ಅವು ಬರುವಂತಿತ್ತು ಎಲ್ಲ ಬರ್ಪುಂಡು ಅವು ಇರೋ ಕುತ್ತೋಟೋಡು ಪಾಂಡ ಮುಗ್ಗಿನಾಗ ಕಣ್ಪಿ ಕೂಡ ಒಂದು ವರ್ಷ ತಯಾರಾಗಿದೆ ಕೂಡ ಅಂಚ ಏತು ಬೋಡ ಆತ ದೀಪಿನಿ ಇತ್ತೆ ಊರು ಡೇರಂಟಲ್ಲ ಇಂಚ ಮುಡಿಗಟ್ಟನ ಕ್ಲಿಜ್ಜಾರ ಭಾರಿ ಕಮ್ಮಿನಕ್ಕೆ ಈ ಸಲ ಅಲೆಂಗಾಡಿಯ ಪವನ್ ಜಾ ಸೈಡ್ ಕಟ್ಟುವೇರಿ ಇತ್ತೆಲ್ಲ ಒಂಜಿ ಇಂಜಿನೇ ಕಾಣಾಗ ಇಲ್ಲೋ ಕೇಳಿ ಓಡ್ಡ ನೆಕ್ಕ ಬ್ರಹ್ಮಗಲಸ ಬೋಟ ಅಲ್ಪ ಕಟ್ಟ ಓಡಾಕಲು ಕಟ್ಟನಗಲು ಎಲ್ಲರೂ ಇತ್ತೆಲ್ಲ ಎರಲ ಜಿತ್ತು ಇತ್ತೆ ಇರು ತುಪ್ಪೆ ಬಾಡುನ ತುಪ್ಪೆಲ್ಲ ಬಾಡೋ ಅಂತ ಪಾಡೋ ತುಪ್ಪೆ ಬಾಡ್ದ ಕ್ರಮ ಇಂಚಿನ ಬಡ್ಲೆ ಅವು ಒಂದು ಒಂಜಿ ಸುರುಟು ಒಂಜಿ ಪೆರ್ಮಾರಿ ಕಟ್ಟೋಡು ಸುತ್ತ ಪೆರ್ಮಾರಿ ಕಟ್ಟದ ಒಂಜಿ ನೆಲ ಕ್ರೌಂಡು ದೀವುಡು ದೀದು ಐ ಕೊಂಜಿ ಒಂದಿ ಎರಡು ಬೈ ಕೂಡ ಆಯ್ತು ಮಿತ್ತು ಬೈ ಬಾಡೋಡು ಪೆರ್ಮಾರ್ದ ಮಿತ್ತು ಇಂಚ ಬೈ ಬಾಡ್ದೆ ಸುತ್ತ ಕೋಲು ಏಲ ಐನ ಏಲದನ್ನ ಸುತ್ತ ಕೋಲು ದೀವೋಡು ಮಡಲ್ದ ಬಾಡೋ ಅಂತೀನಿ ಎಂಕು ಹೆಚ್ಚ ಅವು ಮಡಲ್ದ ಗ್ಯಾಪ್ ಗ್ಯಾಪ್ಗೆ ಒಂಜಿ ದೀವೋಡು ಆಯ್ತು ಬಲ ಸುತ್ತ ಮಾಡ್ತೀನಿ ಬಾರ್ ಕೂಡ ಏರ್ನೇಕ್ ತಕ್ಕನೆ ಬಾರ್ ಬಾಡೋ ಮಾಡ್ತೀನಿ ಇದೇ ಲಾಸ್ಟ್ ಐವೆಟ್ಟಿಗೆ ಐ ಕೂಡ ಪುಚ್ಚನ ಏರೋನು ರೌಂಡು